ರವಿಶಂಕರ್ ಅವರ ಕೃಷಿಯ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರವಿಶಂಕರ್ ಅವರಿಗೆ. ನಮಸ್ತೆ. ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಿದ್ರಿ? ನಾವು ಚಿಕ್ಕ ವಯಸ್ಸಿನಿಂದ ಕೃಷಿ ಮಾಡ್ತಾ ಇದ್ವಿ. ಮೊದಲು ರಾಸಾಯನಿಕ ಕೃಷಿಯನ್ನ ಮಾಡ್ತಾ ಇದ್ವು, ರಾಸಾಯನಿಕ ಔಷಧಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆ ಬೆಳೀತಾ ಇದ್ವು. ಆದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಅನೇಕ ರೋಗಗಳಿಗೆ ಬೆಳೆಗಳೆಲ್ಲ ತುತ್ತಾಗ್ತಾ ಇದ್ವು. ಆವಾಗ ನಮ್ಮ ತಂದೆ ಮತ್ತೆ ತಾತ ಮಾಡ್ತಿದ್ದ ಪದ್ಧತಿಯನ್ನು ಯಾಕೆ ಅನುಸರಿಸಬಾರ್ದು ಅನ್ನೋ ಮನೋಭಾವನೆ ನಮಗೆ ಬಂತು. ಯಾಕೆ ಬಂತು ಅಂತ ಅಂದ್ರೆ ಅವರು ಹೇರಳವಾಗಿ ಯಾವುದೇ ಔಷಧಿ ಗೊಬ್ಬರವನ್ನು ಹಾಕ್ತಲೇ ಚೆನ್ನಾಗಿ ಬೆಳೆ ಬೆಳೀತಾ ಇದ್ರು. ಚೆನ್ನಾಗಿ ಬೆಳೆ ಬೆಳೀತಾ ಇದ್ರು ಅಂದ್ರೆ ಅವರು ನಕ್ಷತ್ರ ಕೃಷಿಯನ್ನ ಅಳವಡಿಸ್ತಾ ಇದ್ರು. ಏನೇ ಓದ್ದೇ ಇದ್ರು ನಮ್ಮ ತಂದೆ ಎರಡದೆ ಹೆಪ್ಟ ಬೆಳ್ಳು. ಹಳಬರುಗಳು ಹೆಚ್ಚು ಕಡಿಮೆ 90% ಎರಡದೆ ಹೆಪ್ಟ ಬೆಳ್ಳರಿಗೆ ಇರತಕ್ಕಂತ ಒಂದು ಜ್ಞಾನವನ್ನ ನಾವು ಏನ್ ಮಾಡಿದ್ವು, ಇವತ್ತಿನ ಒಂದು ಮಾಹಿತಿ ಪ್ರಕಾರ ನೀವು ಎರಡದೆ ಹೆಪ್ಟ ಬೆಳ್ಳರು ಅಂತ ತಿರಸ್ಕಾರ ಮಾಡ್ತಾ ಇದ್ವು. ಅವರಿಗೆ ಸರ್ಟಿಫಿಕೇಟ್ ಒಂದಿರಲಿಲ್ವೋ ಹೊರತಾಗಿ ನಿಜವಾಗ್ಲೂ ಅವರು 50-60 ಡಾಕ್ಟರೇಟ್ ಅನ್ನ ಇವತ್ತು ನಾವು ಅವರ ಅನುಭವಕ್ಕೆ ಕೊಡಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಅವರು ಸೂರ್ಯ ಹೇಗೆ ಮೂಡ್ತಾನೆ, ಚಂದ್ರ ಹೇಗೆ ಮೂಡ್ತಾನೆ, ಚಂದ್ರ ಯಾವ ರೀತಿ ಮೂಡಿದಾಗ ಯಾವ ಬೆಳೆಯನ್ನ ಮಾಡಬೇಕು, ಯಾವ ರೀತಿ ಕಟಾವು ಮಾಡಬೇಕು, ಯಾವ ಟೈಮಲ್ಲಿ ನಾವು ಒಕ್ಕಣೆಯನ್ನ ಮಾಡಬೇಕು, ಯಾವ ಟೈಮಲ್ಲಿ ಬೀಜವನ್ನ ಹಾಕಬೇಕು, ಆ ಬಿತ್ತನೆ ಬೀಜ ಹಾಕಿದಾಗ ಯಾವ ಟೈಮಿಗೆ ಮತ್ತೆ ಅದು ಕಟಾವಿಗೆ ಬರುತ್ತೆ ಅನ್ನೋದನ್ನ ಭಾರಿ ಕರಗತವಾಗಿ ಅವರು ಕಂಡಿಡ್ಕೊಂಡಿದ್ರು. ಆ ಅನುಭವದ ಆಧಾರದ ಮೇಲೆ ನಾವು ಕೊನೆಗೆ ಅದನ್ನ ಜಾರಿ ಮಾಡಿದ್ವು. ಮಧ್ಯದಲ್ಲಿ ಏನ್ ಮಾಡಿದ್ವು, ರಾಸಾಯನಿಕ ಗೊಬ್ಬರ ಔಷಧಿ ಹಾಕಿ ತುಂಬಾ ಸಾಲಗಾರರಾದ್ವು, ಮತ್ತೆ ಭೂಮಿ ಹಾಳಾಯ್ತು, ಇಳುವರಿ ಕಮ್ಮಿ ಆಯ್ತು, ಕೆಲಸವನ್ನ ಹಗಲು ರಾತ್ರಿ ಕೆಲಸ ಮಾಡಕ್ ಮಾಡ್ದು. ಆದ್ರೆ ನಮ್ಮ ಆದಾಯ ದ್ವಿಗುಣ ಆಗ್ಲಿಲ್ಲ, ಆದಾಯ ಲಾಸ್ ಆಗ್ಲಿಕ್ಕೆ ಬಂತು. ಆಗ ನಾವೇನ್ ಮಾಡ್ದು, ಇಷ್ಟು ವಿಪರೀತ ಕೆಲಸ ಮಾಡಿ ನಾವು ಹಾಳಾಯ್ತಾ ಬಂದಿದ್ವು ಹೊರತಾಗಿ ಆದಾಯದಲ್ಲಿ ಯಾಕೆ ದ್ವಿಗುಣ ಆಗಲ ಅನ್ನೋದನ್ನ ನಾವು ತುಂಬಾ ಆಲೋಚನೆ ಮಾಡಬೇಕಾದಂತ ಸಂದರ್ಭ ಬಂತು. ಹಗಲ ರಾತ್ರಿ ದುಡಿದ್ರು ಕೂಡ ಸಾಲ ತೀರದಂತ ಪರಿಸ್ಥಿತಿ ಬಂತು. ಆ ಸಾಲ ಸೇರಿದಂತ ಪರಿಸ್ಥಿತಿ ಬಂದಾಗ ನಾವು ಪೂರ್ತಿ ರಾಸಾಯನಿಕ ಔಷಧಿ ಗೊಬ್ಬರವನ್ನು ಬಿಟ್ಟು ನಾವೇನ್ ಮಾಡಿದ್ವು, ಹಳೆ ಪದ್ಧತಿಗೆ ಹೊರಡು. ಹಳೆ ಪದ್ಧತಿ ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ಸುಭಾಷ್ ಪಾಳಕರ್ ಹೇಳಿರೋದು ಇತ್ತೀಚಿನ ಪದ್ಧತಿ, ಅದು ಯಾವುದು ಜೀವಾಮೃತ ಮತ್ತೊಂದು ಇವೆಲ್ಲ. ನಮ್ಮ ತಂದೆ ತಾತ ಮಾಡ್ತಿದ್ದೇನು ಅಂದ್ರೆ, ನ್ಯಾಚುರಲ್ ಆಗಿ ನಾವು ಕಸ ವನ್ನ ಭೂಮಿಗೆ ನೇರವಾಗಿ ಹೊತ್ಕೋಗಿ ಹಾಕ್ತಕ್ಕಂಥದ್ದು. ನೇರವಾಗಿ ಹೊತ್ಕೋಗಿ ಹಾಕಿದಾಗ ಏನಾಗುತ್ತೆ ಅಂದ್ರೆ, ನಾವು ತಿಪ್ಪೆಗೆ ಹಾಕಲ್ಲ, ಅವರು ಹೇರಳವಾಗಿ ಅಲ್ಲಲ್ಲೇ ಕಸದ ಗುಡ್ಡಗಳನ್ನ ಮಾರಿಗೊಂದು ಮಳಕ್ಕೊಂದು ಈ ತರ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ರು. ಈ ಕೆಲವು ವಿಜ್ಞಾನಿಗಳು ಹೇಳರು, ಆ ತರ ಕಸವನ್ನ ಹಾಕಿದಾಗ ಬಿಸಿಲು ಒಣಗೋಗುತ್ತೆ, ಅದಾಗುತ್ತೆ ನಮಗೆ, ಅದರಲ್ಲಿ ಹೇರಳವಾಗಿ ನಿಮಗೆ ಗೊಬ್ಬರ ಸಿಗಲ್ಲ, ಕ್ಲೀನ್ ಆಗಿ ಕರಗಲ್ಲ ಅಂತ ಹೇಳ್ತಾ ಇದ್ರು. ನಾನು ಅದನ್ನು ತಪ್ಪು ಮಾಡಿದೆ. ಯಾಕೆ ಅಂತ ಅಂದಾಗ ನಾವು ನೋಡಿದ್ವು, ಅದನ್ನು ಮಾಡಿ ನೋಡಿದ್ವು, ಅದೇನಾಯ್ತು, ಒಂದೇ ತ ಕರಗದಷ್ಟೇ, ಅದರಲ್ಲಿ ಜೀವಾಣುಗಳು ತಯಾರಾಗ್ತಾ ಇರಲಿಲ್ಲ. ಉದಾಹರಣೆಗೆ ನಾವು ಒಂದು ಹಸು ಹೊಡ್ಕೋ ಹೋಗ್ತಾ ಇರ್ತೀವಿ, ಅದು ನ್ಯಾಚುರಲ್ ಆಗಿ ಹೊಡ್ಕೋ ಹೋದಾಗ ಏನಾಗುತ್ತೆ, ಒಂದು ತಪ್ಪೆ ಹಾಕುತ್ತೆ. ತಪ್ಪೆ ಹಾಕಿದ ಕೇವಲ ಒಂದೆರಡು ಸೆಕೆಂಡ್ಗಳಲ್ಲಿ ಬಂದು ಕೀಡನೊಣ ಮೊಟ್ಟೆ ಹಾಕುತ್ತೆ. ಮೊಟ್ಟೆ ಹಾಕಿದಾಗ ಕೇವಲ ಒಂದು 5 ನಿಮಿಷದಲ್ಲಿ ಅದ್ರಲ್ಲಿ ಹುಳ, ಸಣ್ಣ ಹುಳ ತಯಾರಾಗುತ್ತೆ. ಸಣ್ಣ ಹುಳ ತಯಾರಾಯಿತು 6 ಗಂಟೆ 9 ಗಂಟೆ 24 ಗಂಟೆ ಒಳಗೆ ಹುಳ ತಯಾರಾಗುತ್ತೆ. 24 ಗಂಟೆ ಹುಳ ತಯಾರಾದ್ರೆ 1 ಕೆಜಿ ಸಗಣಿಲಿ ಕನಿಷ್ಠ 1,000 ಹುಳ ತಯಾರಾಗುತ್ತೆ. ಬೇಕು ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, 1 ಕೆಜಿ ಅದನ್ನ ನೆಲಕ್ಕೆ ಹಾಕಿದ್ದನ್ನ ಚೆನ್ನಾಗಿ ಹುಳ ಆದದ್ದನ್ನ ತೆಗೆದು ಒಂದು ಬಕೆಟ್ ಒಳಗೆ ಹಾಕಿಕೊಂಡು ದಿನಗಟ್ಟಲೆ ಲೆಕ್ಕ ಹಾಕಬೇಕಾಗತ್ತೆ. ಲೆಕ್ಕ ಹಾಕಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಅದು ಏನಾಗುತ್ತೆ, ಎಂತ ಬರಡು ಭೂಮಿನೂ ಕೂಡ ಬೇಸಿಗೆಲ್ ಹಾಕಿದ್ದನ್ನು ಕೂಡ ಭೂಮಿನ ಬರಡು ಭೂಮಿಯನ್ನ ಕೊರೆಯುತ್ತೆ. ಕೊರೆಯತಕ್ಕಂತ ಶಕ್ತಿ ಎಲ್ಲಿಂದ ಬಂತು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. 1-3 ಇಂಚು ಆಳವಾಗಿ ಆ ವಾಟರ್ ಹುಳುಗಳು ಕೊರೆದಿರುತ್ತೆ. ಕೊರಿಬೇಕಾದ ಹಾಗೆ ಕೊರೆಯಲ್ಲ, ಅದು ಏನ್ ಮಾಡುತ್ತೆ, ಮಲಮೂತ್ರ ವಿಸರ್ಜನೆ ಮಾಡುತ್ತೆ. ಅದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟಾಶು, ಮೆಗ್ನೀಸಿಯಂ ಸಲ್ಫೇಟ್ ಎಲ್ಲವೂ ಇರುತ್ತೆ. ಎಲ್ಲವೂ ಇದ್ದಾಗ ಆಮೇಲೆ ಆ ಜಾಗದಲ್ಲಿ ನಾವು ಅದನ್ನ ಯಾವುದೇ ಲ್ಯಾಬ್ಗೆ ಹಾಕಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಮಳೆ ಹೋದಾಗ ಅಂತರ್ಜಲವನ್ನ ಭೂಮಿ ಚೆನ್ನಾಗಿ ಕುಡಿದಿರುತ್ತೆ, ಯಾಕೆಂದ್ರೆ ಆಳವಾಗಿ ಹುಳ ವಾಟರ್ ಒಳಗೆ ಕುಡಿದಿರೋದ್ರಿಂದ. ಮತ್ತೆ ಏನಾಗುತ್ತೆ ಅಂತ ಅಂದ್ರೆ, ಅದು ಕರಗುತ್ತೆ, ನೀರು ಕುಡಿಯುತ್ತೆ. ನೀರು ಕುಡಿದ ಮೇಲೆ ಮತ್ತೆ ಮೇಲಿರ್ತಕ್ಕಂತ ಕಸ ಮತ್ತೆ ಅದು ವಾಟರ್ ಹುಳ ಬಿಟ್ಟಿರ್ತಕ್ಕಂಥದ್ದಕ್ಕೆ ಏನಾಗುತ್ತೆ, ಗೆದ್ದುಳ ತಿನ್ನುತ್ತೆ. ಗೆದ್ದುಳ ಏನಾಗುತ್ತೆ, ಸಿಟ್ರಿಕ್ ಆಸಿಡ್ ಅಂಶವನ್ನು ಬಿಡುತ್ತೆ. ಆ ಅಂಶವನ್ನ ಬಿಟ್ಟಾಗ ಗೆದ್ದುಳು ಕೂಡ ಸಖತ್ತಾಗಿ ಗೆದ್ದುಳ ಹತ್ತಿ ಆ ಬ್ಯಾಗ್ಲಿರ್ತಕ್ಕಂಥ ಶತ್ತೆಲ್ಲನ್ನು ತಿಂದಾಕಿರುತ್ತೆ. ಆಮೇಲೆ ಏನಾಗುತ್ತೆ, ಮಳೆ ಹೋದಾಗ ಏನಾಗುತ್ತೆ, ಆ ಜಾಗದಲ್ಲಿ ನಾವು ಹೇರಳುವ ಮಳೆ ಹೋದಾಗ ಬಗದ್ರೆ ಈ ಸಾವಿಗೆ ಇರುತ್ತಲ್ಲ, ಸಾವಿಗೆ ಟೈಪ್ ಇದ್ಬಿಡ್ತವೆ ಎರೆಹುಳ. ಆದ್ರಿಂದ ಏನಾಗುತ್ತೆ, 3 ತರ ಹುಳ ತಯಾರಾಗುತ್ತೆ. ಮೊದಲು ಒಟೆ ಹುಳ ತಯಾರಾಗುತ್ತೆ, ಆಮೇಲೆ ಗೆದ್ದುಳ ತಯಾರಾಗುತ್ತೆ, ಎರೆಹುಳ ತಯಾರಾಗುತ್ತೆ. ಇವು 3 ತಯಾರಾಗೋದ್ರಿಂದ ಭೂಮಿಗೆ ಹೇರಳವಾದ ಫಸಲನ್ನ ನಾವು ಪಡ್ಕೋಬಹುದು. ಹೇರಳವಾದ ಭೂಮಿಯಲ್ಲಿ ಭೂಮಿಯನ್ನ ಫಲವತ್ತತೆಯನ್ನು ಪಡ್ಕೋಬಹುದು. ನಾವು ಎಲ್ಲೋ ಅಂತ ತಗೋಗಿ ಹಣ್ಣು ಗೊಬ್ಬರ ಮಾಡಿ ಹಾಕಿದ್ರಲ್ಲಿ ಯಾವುದೇ ಒಟೆ ಹುಳ ತಯಾರಾಗಲ್ಲ, ಯಾವುದೇ ಗೆದ್ದುಳ ತಯಾರಾಗಲ್ಲ, ಎರೆಹುಳ ಒಂದು ಆಗಬಹುದು. ಅಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಆಗುತ್ತೆ ಎರೆಹುಳ, ಇವರಷ್ಟು ಎರೆಹುಳ ತಯಾರಾಗಲ್ಲ. ಏಕೆಂದ್ರೆ ನಾವು ಅದನ್ನು ನೋಡಿದೀವಿ. 3 ರೀತಿ ಆಗೋದ್ರಿಂದ ಇದು ಈ ಸಂಶೋಧನೆ ನಾವು ಹಳೆ ಕಾಲದ ಪದ್ಧತಿಯನ್ನು ಅನುಸರಿಸಿದ್ರೆ ನಾವು ಯಾವುದೇ ಸಾಲಗಾರರಾಗಬೇಕಾಗಿಲ್ಲ, ಯಾವುದೇ ಯೋಗ ಯಜ್ಞಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಬೆಳಿಗ್ಗೆ 1 ಮಂಕರಿ, ಸಂಜೆ 1 ಮಂಕರಿ, 0.5 ಕಿಲೋಮೀಟರ್ ದೂರ ಹೊತ್ಕೋ ಹೋಗ್ತೀವಿ ನಾವು. ಎಲ್ಲ ಯೋಗಗಳು ಅದರಲ್ಲೇ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ನಾವು ತಿಂದುದು ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಕುತ್ತಿಗೆ ಕೈಕಾಲು ಮೈ ನರನಾಡಿಗಳಿಗೆಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಆಗೋದ್ರಿಂದ ನಮ್ಮ ಆರೋಗ್ಯನೂ ಅಷ್ಟೇ ಚೆನ್ನಾಗಿ ವೃದ್ಧಿ ಆಗುತ್ತೆ ಮತ್ತು ಊಟನೂ ಚೆನ್ನಾಗಿ ಸೇರುತ್ತೆ. ಅದರಲ್ಲೂ ಬರೀ ಕಾಲಲ್ಲಿ ನಡೆದ್ರೆ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಕಾಲಲ್ಲಿ ನಾವು ಕಲ್ಲು ಮಣ್ಣು ಮತ್ತು ಉಬ್ಬಾದ ಪ್ರದೇಶಗಳನ್ನೆಲ್ಲ ತುಂಡಿರ್ತೀವಿ, ಆದ್ರಿಂದ ಕಾಲು ಕೂಡ ಆರೋಗ್ಯ ಬರುತ್ತೆ. ಹಿಂದ್ಲರೇನ ಇವತ್ತು ನಮ್ಮ ತಾಯಿ ಇದ್ರು 96-97 ವರ್ಷ ಬದುಕಿದ್ರು, ಈ ವರ್ಷ ಸತ್ತೋದ್ರು, May 14th ತಾರೀಕಿನಲ್ಲಿ ತೀರೋದ್ರು. ಅವ್ರಿಗೆ ಇದುವರೆಗೂ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಯಾಕೆಂದ್ರೆ ಅವರು ನಾವು ರಾಜಮುಡಿನ ಇದುವರೆಗೂ ಉಪಯೋಗಿಸಿದೀವಿ. ಯಾವುದೋ ಡಾಕ್ಟರ್ ಹೇಳಿದ್ರಂತೆ ರಾಜಮುಡಿ ತಿಂದ್ರೆ ಶುಗರ್ ಬರುತ್ತೆ, ರಾಜಮುಡಿ ಯಾರು ಉಪಯೋಗಿಸಬೇಡಿ ಅಂತ ಹೇಳಿದ್ರಂತೆ, ಅದು 100-100 ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಈಗಲೂ ನಾವು ಹಾಲಿ ಇದ್ದೀವಿ, ನಮ್ಗೆ ಇವತ್ತವರೆಗೂ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಮತ್ತೊಂದಿಲ್ಲ. ನಮ್ಮ ತಾಯಿ ಕೂಡ 96-97 ವರ್ಷ ಬದುಕಿದ್ರು, ಶುಗರ್ ಇಲ್ಲ, ಬಿ ಪಿ ಇಲ್ಲ. ನಮ್ಮ ತಂದೆ 90 ವರ್ಷ ಬದುಕಿದ್ರು, ಶುಗರ್ ಇಲ್ಲ, ಬಿ ಪಿ ಇಲ್ಲ. ನಾವು ರಾಜಮುಡಿ ಯಾಕೆ ತಿನ್ಬೇಕು ಅಂತ ಅಂದ್ರೆ, ರಾಜಮುಡಿಗೆ ರಾಸಾಯನಿಕ ಗೊಬ್ಬರ ಹಾಕಲ್ಲ. ರಾಸಾಯನಿಕ ಒಂದ್ ವೇಳೆ ಗೊಬ್ಬರ ಹಾಕಿದ್ರೆ ಬಿದ್ದೋಗುತ್ತೆ, ಅದು ಕಮ್ಮಿ ಹಾಕ್ತಾರ ಹೊರತ ಜಾಸ್ತಿ ಹಾಕಿದ್ರೆ ಉಳಿಯಲ್ಲ. ಇದು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕ್ತಲೇ ನಕ್ಷತ್ರ ಕೃಷಿ ಮಾಡಿದ್ರೆ 1 ರೂಪಾಯಿಯಿಂದ ರಾಸಾಯನಿಕ ಗೊಬ್ಬರ ಆಗ್ಲಿ, ಜೀವಾಮೃತ ಆಗ್ಲಿ, ಧನಿ ಗೊಬ್ಬರನು ಹಾಕದ್ ಬೇಕಾಗಿಲ್ಲ. ಎಷ್ಟು ಎಕರೆ ಜಮೀನು ಇದೆ, ಏನೇನು ಬೆಳಿತೀರಿ? ನಮಗೆ 4 ಎಕರೆ ಇದೆ. 4 ಎಕರೆ ಜಮೀನು ಇದೆ, ಏನೇನು ಬೆಳಿತೀರಿ ಇದರಲ್ಲಿ? ನಾವು 4 ಎಕರೆ ಅಲ್ಲಿ ಜೋಳ ಬೆಳಿತೀವಿ, ತೆಂಗಿದೆ, ಭತ್ತ ಬೆಳಿತೀವಿ, ತರಕಾರಿ ಬೆಳಿತೀವಿ. ಭತ್ತ, ತರಕಾರಿ, ತೆಂಗು ಈ ತರದ್ದೆಲ್ಲವನ್ನು ಕೂಡ ಬೆಳ್ಕೊಂಡು ಇದ್ದೀರಾ. ಸಂಪೂರ್ಣವಾಗಿ ಸುಸ್ಥಿರ ಪದ್ಧತಿಯಲ್ಲಿ ಮಾಡಬೇಕು, ಹೊರಗಿನಿಂದ ಏನನ್ನು ಕೂಡ ತಂದು ಹಾಕಬಾರದು ಅನ್ನುವಂತಹ ಆಲೋಚನೆಯಲ್ಲಿ ಬಹಳ ಗಟ್ಟಿಯಾದಂತಹ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಯಾಕೆ ಈ ತರದ ಆಲೋಚನೆ ನಿಮಗೆ ಬಂತು? ಈ ತರದ ಆಲೋಚನೆ ಬಂದದ್ದು, ರಾಸಾಯನಿಕ ಗೊಬ್ಬರ ಔಷಧಿ ಬಳಸಿ ಸಾಲವನ್ನು ಮಾಡಿ ಕಂಪ್ಲೀಟ್ ನಮ್ಮ ಆರೋಗ್ಯನೂ ಹಾಳಾಯ್ತು, ಮತ್ತೆ ಸಾಲದಿಂದ ನಾವು ತುಂಬಾ ಅನಾಹುತಕ್ಕೀಡಾದವು. ಆಗ ನಾವು ಕೂತು ಆಲೋಚನೆ ಮಾಡಿ ನಮ್ಮ ಬದುಕನ್ನ ನಾವು ರೂಪಿಸ್ಕೋಬೇಕಾದ್ರೆ ತುಂಬಾ ಚಿಂತನೆ ಮಾಡಿ ನಾವು ಈ ಬದುಕನ್ನ ರೂಪಿಸಿಕೊಂಡವು. ಈ ತರದ್ದು ಒಂದು ದಾರಿ ಇದೆ, ಈ ದಾರಿನಲ್ಲಿ ಹೋದ್ರೆ ಯಶಸ್ಸನ್ನ ಪಡ್ಕೋಬಹುದು ಅಂತ ಹೇಳಿ ಗೊತ್ತಾಗಿದ್ದ ಹೇಗೆ ನಿಮ್ಗೆ? ಗೊತ್ತಾಗಿದ್ದ ಹೇಗೆ ಅಂತ ಅಂದ್ರೆ, ನಮ್ಗೆ ಖರ್ಚು ಇಲ್ದಂತದ್ದು, ಖರ್ಚಿಲ್ದಲೇ ಆದಾಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ರಾಸಾಯನಿಕ ಕೃಷಿಗೆ ನಮ್ಮ ಕೃಷಿಕರು ಬಿದ್ದ್ಬಿಡ್ತಾರೆ, ಆಮೇಲೆ ವಾಪಸ್ ಸಾವಯವಕ್ಕಾಗ್ಲಿ, ಸುಸ್ಥಿರಕ್ಕಾಗ್ಲಿ, ಅಥವಾ ನೈಸರ್ಗಿಕ ಕೃಷಿಗಾಗ್ಲಿ ಹೋಗ್ಬೇಕು ಅಂತ ಅಂದ್ರೆ ಬಹಳ ಒದ್ದಾಡ್ತಾರೆ. ಯಾಕೆಂತ ಅಂದ್ರೆ ತಕ್ಷಣ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹಂತ ಹಂತವಾಗಿ ನೀವ್ ಹೆಂಗೆ ರೂಢಿಸ್ಕೊಂಡ್ರಿ? ಅದು ಒದ್ದಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಒಂದು 3 ತಿಂಗಳು ತಪ್ಪಿರ 6 ತಿಂಗಳು 1 ವರ್ಷದೊಳಗೆ ಭೂಮಿನ 100% ಅನ್ನ ನಾವು ಅದು ಸಾವಯವ ಕೃಷಿಗೆ ಅಳವಡಿಸಬಹುದು. ನಾವು ಹಿಂದಿನ ಕಾಲದ ಪದ್ಧತಿ ಪ್ರಕಾರ ಕಸವನ್ನೆಲ್ಲವನ್ನು ನ್ಯಾಚುರಲ್ ಆಗಿ ಮಂಕರಿಗುಡ್ಡೆಯನ್ನು ಹಾಕಬೇಕು. ಆಮೇಲೆ ಮುಂಗಾರಲ್ಲಿ ನೀವು ಉಳುಮೆ ಮಾಡಬೇಕು. ಮುಂಗಾರಲ್ಲಿ ಅಂದ್ರೆ ನಾವು ಏನ್ ಮಾಡಬೇಕು, ಕೊರೆ ಕಾಲ ಬರುತ್ತೆ, ನವೆಂಬರ್ ಡಿಸೆಂಬರ್ ಮತ್ತೆ ಜನವರಿಲಿ ನಾವು ಭೂಮಿನ ಮಳೆ ಬಿದ್ದಂತ ಸಂದರ್ಭದಲ್ಲೋ ಇಲ್ಲ ಹಿಂಗಾರಲ್ಲಿ ಡಿಸೆಂಬರ್ ಅಲ್ಲೋ ಭೂಮಿನ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಹೇರಳವಾಗಿ ಅಲ್ಲಿರ್ತಕ್ಕಂತ ವಿಷಕ್ರಿಮಿಗಳು ಸಾಯ್ತವೆ. ಮಾಗಿ ಉಳುಮೆ ಮಾಡೋದ್ರಿಂದ ಆ ಕೊರೆ ಭೂಮಿ ಒಳಗಡೆ ಬೀಳುತ್ತೆ. ಅಂದ್ರೆ 2ಕ್ಕೆ ಒಂದೇ ದಿವಸ ಉಳಬಾರದು, ಒಂದ್ ದಿವಸ ಉತ್ತರೆ ಮತ್ತೆ ಆ ದಿನ ಬಿಟ್ಟು ಮಾರನೆ 48 ಗಂಟೆ ಬಿಟ್ಟು ಇನ್ನೊಂದಕ್ಕೆ ಉಳಬೇಕು. ಯಾಕೆ ಅಂದ್ರೆ ಸೂರ್ಯನಿಂದ ಬಿದ್ದಂತ ಅದು ನಮ್ಗೆ ಡಿ ಅನ್ನಾಂಗ ಮನುಷ್ಯನಿಗೆ ಹ್ಯಾಕ್ ಸಿಗುತ್ತೋ, ಹಾಗೆ ಭೂಮಿಗೆ ನಮ್ಗೆ ಡಿ ಅನ್ನಾಂಗ ಮನುಷ್ಯನಿಗೆ ಕಮ್ಮಿ ಪ್ರಮಾಣ ಸಿಕ್ಕಿದ್ರು ಭೂಮಿಗೆ ಡಿ ಅನ್ನಾಂಗ 100% ಸಿಗುತ್ತೆ. ಯಾಕೆ ಅಂತ ಅಂದ್ರೆ ನಾವು ಭೂಮಿನ ಎತ್ತಲು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಆ ಭೂಮಿಯ ಮಣ್ಣು ಮೇಲ್ ಬರುತ್ತೆ, ಮೇಲ್ ಬಂದು ಮಗ್ಮಗ್ಲು ಬೀಳುತ್ತೆ. 48 ಗಂಟೆಗೆ ಯಾಕೆ ಉಳ್ಬೇಕು ಅಂದ್ರೆ ಗಾಳಿ ತಗೊಳುತ್ತೆ, ಆಮೇಲೆ ಸೂರ್ಯನ ಕಿರಣವನ್ನ ತಗೊಳುತ್ತೆ, ರಾತ್ರಿ ಟೈಮು ಕೊರೆಕ್ ತಗೊಳುತ್ತೆ. ಮೂರು ಅಂಶವನ್ನು ತಗೊಂಡಾಗ ಭೂಮಿ ಹೇರಳವಾಗಿ ಫಲವತ್ತತೆ ಆಗುತ್ತೆ. ಅದಕ್ಕೆ ನಾವು ನೇರವಾಗಿ ಕಸ ಹೊತ್ಕೊಂಡು ಹಾಕೋದು, ಸತ್ತೆ ಸದರಗಳನ್ನು ಹಾಕೋದು ಮಾಡಿದ್ರೆ ನಾವು 6 ತಿಂಗಳಿಂದ 1 ವರ್ಷಕ್ಕೆ 100% ಅನ್ನು ಸಾವಯವ ಕೃಷಿಯನ್ನು ಮಾಡಬಹುದು. ನಮಗೆ ಮನಸ್ಥಿತಿ ಸಮಾಧಾನ ಆಗಿರಬೇಕು, ಆಸೆ ಆಡಂಬರಗಳಿಗೆ ಹೋಗಬಾರದು. ತಾಳ್ಮೆ ಶಾಂತಿಯಿಂದ ನಾವು ವ್ಯವಸಾಯ ಮಾಡಿದ್ರೆ 100% ವ್ಯವಸಾಯದಲ್ಲಿ ಸುಖವನ್ನು ಕಾಣಬಹುದು, ನೆಮ್ಮದಿಯನ್ನು ಕಾಣಬಹುದು, ಶಾಂತಿಯನ್ನು ಕಾಣಬಹುದು. ಮತ್ತೆ ಅತಿಯಾಗಿ ವ್ಯವಸಾಯ ಮಾಡೋದ್ರಿಂದ ಉದ್ದಾರ ಆಗಲ್ಲ ಅಂತ ಹೇಳೋ ಮಾತು ಸುಳ್ಳು. ಇತ್ತೀಚೆಗೆ ನಾವು ಯಾವ ರೀತಿ ಅಳವಡಿಸ್ಕೊಂಡಿದೀವಿ ಅಂತ ಅಂದ್ರೆ, 24 ಗಂಟೆ ದುಡಿಯೋದೇ ಇಲ್ಲ. ಬೆಳಿಗ್ಗೆ ಟೈಮು ನಾವು 5-5:30 ಇದ್ರೆ 10:30-11 ಕೆಲಸ ಮಾಡೋದು, 10:30 ಹೊತ್ತಿಗೆ ಕ್ಲೋಸ್ ನಾವು. ಆಮೇಲೆ ನಾವು ಮಧ್ಯಾಹ್ನ 3 ಗಂಟೆವರೆಗೂ 3:30 ತುಂಬಾ ರೆಸ್ಟ್ ಅಲ್ಲಿ, ಏನೇನು ಸಣ್ಣ ಪುಟ್ಟದ್ದು ರೆಸ್ಟ್, ಯಾವುದೇ ಹೊರಟ ಕೆಲಸವನ್ನು ನಾವು ಮಾಡೋದೇ ಇಲ್ಲ. ಆಮೇಲೆ 3 ರಿಂದ ತಪ್ಪಿದ್ರೆ 6 ಗಂಟೆ, ತಪ್ಪಿದ್ರೆ 7 ಗಂಟೆ ಇಷ್ಟು. ಯಾಕೆಂದ್ರೆ ಫುಲ್ ವಿಶ್ರಾಂತಿನೂ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ಸಾಲ ಇಲ್ಲದೆ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ, ಕಾಯಿಲೆಗಳು ಕಮ್ಮಿ ಆಗುತ್ತೆ, 90% ಕಾಯಿಲೆ ಹೊರಟೋಗುತ್ತೆ. ಕಾಯಿಲೆನೂ ಕಂಟ್ರೋಲ್ ಮಾಡಬಹುದು, ಆರೋಗ್ಯನೂ ಕಂಟ್ರೋಲ್ ಮಾಡಬಹುದು, ನೆಮ್ಮದಿ ಆಗಿರ್ಬೋದು, ಶಾಂತಿ ಆಗಿರ್ಬೋದು. ನೆಮ್ಮದಿ ಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ, ಶಾಂತ ವಾತಾವರಣವನ್ನು ಸೃಷ್ಟಿ ಮಾಡಬೇಕೆ ಅಂದ್ರೆ ನಾವು ಸಾವಯವ ಕೃಷಿ ಮಾಡಲೇಬೇಕು, ನೆಮ್ಮದಿ ಶಾಂತಿಯನ್ನು ಪಡ್ಕೋಬೇಕು, ಯಾವುದೇ ಸಾಲ ಸೂಲಗಳನ್ನು ಮಾಡದಂತೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮಾಡ್ಕೊಂಡಾಗ ನಾವೆಲ್ಲವನ್ನೂ ರೂಢಿಸ್ಕೋಬಹುದು. ಈಗ ಸಾಲ ಸೂಲ ಮಾಡಿ ನಾವು ಆಡಂಬರದ ಜೀವನವನ್ನು ನಾವು ಮಾಡಲಿಕ್ಕೆ ಹೋಗಬಾರದು. ಏಕೆ ಅಂತ ಅಂದ್ರೆ ನಾವು ಉದಾಹರಣೆಗೆ ನಾವು ಸೋಪನ್ನು ಬಳಸಲ್ಲ, ಹಲ್ಪುಡಿಯನ್ನು ಬಳಸಲ್ಲ, ಎಲ್ಲವನ್ನು ನಾವು ಸ್ವಂತ ಮಾಡ್ಕೋತೀವಿ. ಯಾವುದೋ ಸಣ್ಣ ಪುಟ್ಟ ವಸ್ತುಗಳು ತರ್ತೀವಿ, ನಾವು ತರಲ್ಲ ಅಂತ ಹೇಳಲ್ಲ. ಅದರಿಂದ ಏನು ಅತಿಯಾದ ಹೊರೆ ಏನು ಬೀಳಲ್ಲ. ಸೋಪು ಮತ್ತೆ ಟೂತ್ ಪೇಸ್ಟ್ ಇದಕ್ಕೆ ಪರ್ಯಾಯವಾಗಿ ಏನನ್ನ ಬಳಕೆ ಮಾಡ್ತೀರಿ? ಹುತ್ತದ ಮಣ್ಣನ್ನ ಬಳಸಿದ್ರೆ ನಾವು ಒಂದು 10 ಕೆಜಿ ಹುತ್ತದ ಮಣ್ಣನ್ನು ತಗೊಂಡ್ರೆ ಅದನ್ನ ಜಾಲರಿ ಆಡಬೇಕಾಗತ್ತೆ. ಜಾಲರಿ ಆಡಿ ಆ ಹುತ್ತದ ಮಣ್ಣಿಗೆ ನಾವು ಹಸುವಿನ ಹಾಲು ಹಾಕ್ತಿವಿ 1 ಲೀಟರ್ ಅನ್ನ. ಅದಕ್ಕೆ 10 ಗ್ರಾಮ್ ಓಂಕಾಳು ಹಾಕ್ತಿವಿ, 10 ಗ್ರಾಮ್ ಅಜ್ವಾನ ಹಾಕ್ತಿವಿ, ಆಮೇಲೆ 10 ಗ್ರಾಮ್ ಲವಂಗ ಹಾಕ್ತಿವಿ, 10 ಗ್ರಾಮ್ ಮೆಣಸು ಹಾಕ್ತಿವಿ, ಆಮೇಲೆ ಉಪ್ಪನ್ನು ಹಾಕ್ತಿವಿ, ಸೈಂದ್ರ ಲವಣವನ್ನ ಸೇರಿಸ್ತೀವಿ, ಅಡಿಕೆ ಪುಡಿಯನ್ನ ಸೇರಿಸ್ತೀವಿ, ಒಟ್ಟು 10-12 ತರ ಆಮೇಲೆ ತುಳಸಿ ಸೇರಿಸ್ತೀವಿ, ಬೇವಿನ ಸೊಪ್ಪನ್ನ ಸೇರಿಸ್ತೀವಿ. ಇವೆಲ್ಲವನ್ನು ಸೇರಿಸೋದ್ರಿಂದ ಏನಾಗುತ್ತೆ, 10-12 ಸೇರಿಸೋದ್ರಿಂದ ಹಲ್ ಪುಡಿಗೆ ನಮಗೆ ಗಂಟಲು ಕ್ಯಾನ್ಸರ್ ಯಾವ ಕಾರಣಕ್ಕೂ ಬರಲ್ಲ, ಮತ್ತೆ ಗಂಟಲು ಊತ ಬರಲ್ಲ, ಮತ್ತೆ ಊಟ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಕೈಲೇ ಉಜ್ಜಬೇಕು, ತುಂಬಾ ಒಳ್ಳೇದು, ಹಲ್ಲು ಗಟ್ಟಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಪೇಸ್ಟಲ್ ಉಜ್ಜೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಶರೀರಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಆಮೇಲೆ ನೊರೆ ಬರುತ್ತೆ ನೋಡಿ, ನೊರೆ ಶರೀರದೊಳಗೆ ಹೋಗುತ್ತೆ, ಅದಕ್ಕೆ ಕೆಮಿಕಲ್ಸ್ ಹಾಕಿರ್ತಾನೆ ಶರೀರದೊಳಗೆ. ನೊರೆ ಹೋದಾಗ ಪೇಸ್ಟಲ್ ಉಜ್ಜಿದ್ರೆ 3 ಗಂಟೆ ಕಾಲ ಯಾವುದೇ ಊಟ ಮಾಡಿದ್ರು ಊಟ ರುಚಿಸಲ್ಲ, ಅದು ಆರೋಗ್ಯ ಕೆಡುತ್ತೆ. ಮತ್ತೆ ಅದರೊಳಗಡೆ ನೊರೆ ಹೋದಾಗ ಕಿಡ್ನಿಲಿ ಕಲ್ಲಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಆಗ್ತಕ್ಕಂಥದ್ದು, ಊಟ ಆರೋಗ್ಯ ಬರದೇ ಇರತಕ್ಕಂಥದ್ದು, ಅದು ಈ ಸಮಸ್ಯೆಗಳಿಗೆಲ್ಲ ತುತ್ತಾಗ್ತಾರೆ. 8-10 ತರದ ಕಾಯಿಲೆಗಳು ಪೇಸ್ಟಿಂದ ಬರುತ್ತೆ. ಗಂಟ್ಲು ತನು ಕೂಡ ಆಗುತ್ತೆ. ಮಕ್ಳ ಕೈಲಿ ಕೊಡ್ತಾರೆ, ಇತ್ತೀಚೆಗೆ ಏನಾಗುತ್ತೆ, ಪೇಪರ್ ಮೆಂಟು ಅಂತ ಮಕ್ಳುಗಳು ಒಂದೊಂದು ಇಷ್ಟಿಷ್ಟು ಗಾತ್ರ ಬೆಳ್ ಗಾತ್ರನ ತಿಂದು ಬಿಡ್ತವೆ. ಅವು ತಿಂದು ತಿಂದು ಆಗಲೇ ಹೊಟ್ಟೆ ಊದ್ಕೊಳ್ಳೋದು, ಆ ಬೇರೆ ಬೇರೆ ಕಾಯಿಲೆಗಳು ಬರೋದು, ಅದಕ್ಕೆ ತಗೋಗಿ ಅಡ್ಮಿಟ್ ಮಾಡಿ 2-3 ಲಕ್ಷ ಹಿಂಗೆ ಖರ್ಚು ಮಾಡೋ ಸಂಭವಗಳು ಬಹಳಷ್ಟಿದೆ. ಈ ನಾವು ಅತಿಯಾದ ಆಡಂಬರಗಳು ಅಂದ್ರೆ, ಅದು ಆಡಂಬರ ಅಂದ್ರೆ ನಮ್ಮ ನಿಜ ಜೀವನವನ್ನ ನಾವು ರೂಪಿಸ್ಕೋಬೇಕು ಹೊರತಾಗಿ, ಅದು ಆಡಂಬರ ಅಂದ್ರೆ ನಾವು ಆಡಂಬರ ಮಾಡ್ತೀವಿ ಅಂತ ಅಂದ್ರೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಬೇಕಾಗುತ್ತೆ, ಆರೋಗ್ಯ ಕೆಡಿಸ್ಕೋಬೇಕಾಗುತ್ತೆ, ಸಾಲಕ್ಕೆ ತುತ್ತಾಗ್ತೀವಿ, ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಈ ಒಂದು 10 ಕೆಜಿ ಮಣ್ಣಿನಲ್ಲಿ ನೀವು ಹಲ್ ಪುಡಿ ಮಾಡ್ಕೊಂಡ್ರೆ ಎಷ್ಟು ದಿವಸಗಳ ಕಾಲ ಬಾಳಿಕೆ ಬರುತ್ತೆ? 10 ಕೆಜಿ ಮಾಡಿದ್ರೆ 10 ಕೆಜಿ ಅವಶ್ಯಕತೆ ಇಲ್ಲ, ಅದು ಬೇಕಾದ್ರೆ ಮಾರಾಟ ಮಾಡ್ಕೋಬಹುದು. 2 ಕೆಜಿ ಮಾಡಿದ್ರೆ 4 ಜನ ಇರೋ ಕುಟುಂಬಕ್ಕೆ 3 ವರ್ಷ ಬರುತ್ತೆ. ಆಮೇಲೆ ಸೋಪ್ ಮಾಡೋ ವಿಧಾನನ ನಾವು ಹೇಳ್ತೀವಿ. ಈಗ ಹುತ್ತದ ಮಣ್ಣು 10 ಕೆಜಿ ಹುತ್ತದ ಮಣ್ಣು ತಗೊಂಡು ಸೋಪ್ ಮಾಡಿದ್ರೆ ನಾವು ಅದಕ್ಕೆ 1 ಲೀಟರ್ ಹಾಲು ಹಾಕಬೇಕು, 1 ಲೀಟರ್ ಮೊಸರು ಹಾಕಬೇಕು, ಬೇವಿನ ಸೊಪ್ಪಿನ ರಸ ಹಾಕಬೇಕು, ಆಮೇಲೆ ತುಳಸಿ ರಸ ಹಾಕಬೇಕು, ಆಮೇಲೆ ಕುದೀನ ರಸ ಹಾಕಬೇಕು. ಈ ರಸಗಳೆಲ್ಲವನ್ನು ಹಾಕಿ ನಾವು ಸೋಪ್ ಮಾಡಬೇಕಾಗತ್ತೆ. ಅದರಲ್ಲೂ ನಾಟಿ ಹಸುವಿನ ಹಾಲು ತುಂಬ ಒಳ್ಳೇದು, ನಾಟಿ ಹಸುವಿನ ಮೊಸರು ತುಂಬ ಒಳ್ಳೇದು. ಆ ಥರ ಸೋಪ್ ಮಾಡಿಬಿಟ್ಟು ನಾವು ಸೋಪ್ ಬಾಕ್ಸ್ ಟೈಪ್ ನಾವು ಯಾವ ಟೈಪಾರು ಮಾಡ್ಬೋದು, ಉಂಡಿನಾರು ಮಾಡ್ಕೋಬಹುದು, ಬಾಕ್ಸ್ ಟೈಪಾರು ಮಾಡ್ಕೋಬಹುದು. ನೀವು ಮಾಡಿಬಿಟ್ಟು ಅದನ್ನು ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲೇ ಒಣಗಿಸ್ಬಿಟ್ರೆ ನೀವು ಕಂಪ್ಲೀಟು ಬೆಚ್ಚೆ ಹಾಕಿ 7-8 ದಿವಸ ಬೇಸಿಗೆ ಮಾಡೋದು ತುಂಬ ಒಳ್ಳೇದು. ನೆರಳಲ್ಲಿ ಯಾಕೆ ಒಣಗಿಸ್ಬೇಕು ಅಂದ್ರೆ ಬಿರು ಬರಲ್ಲ. ಆ ಸೋಪಲ್ಲಿ ನಾವು ಮೈಗುಜ್ಜಿದ್ರೆ ಕಂಪ್ಲೀಟ್ ಈ ಸೋಪ್ ಹೆಂಗೆ ಹಾಕ್ತೀವಿ ಹಂಗೆ ಹಾಕ್ಬೋದು, ಹಾಕ್ಬಿಟ್ಟು ಇಡಬೇಕು. ಓವರ್ ಕರಗೋದು ಇಲ್ಲ, ಬರೀ ನೀರೊಳಗಿಟ್ರೆ ಮಾತ್ರ ಕರಗುತ್ತೆ. ಮೈಗೆ ಹಚ್ಕೊಂಡ್ರು ಬರೀ ಮೈ ಎಲ್ಲ ಹಂಗೆ ಸರ್ವಿದ್ರೆ ಸಾಕು. ಮೈ ಸ್ನಾನ ಮಾಡಿ ಆದ ಮೈ ಮುಟ್ಟು ನೋಡಿದ್ರೆ ಬೆಣ್ಣೆ ಇದ್ದಂಗೆ ಇರುತ್ತೆ. ಮತ್ತೆ ಯಾವುದೇ ರೀತಿ ಅಲರ್ಜಿ ಅನ್ನೋ ಪ್ರಶ್ನೆ ಇಲ್ಲ, ಅಲರ್ಜಿ ಬರೋದೇ ಇಲ್ಲ. ಆಮೇಲೆ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ, ಮನಸ್ಸು ಕೂಡ ಅಷ್ಟೇ ಸಮಾಧಾನವಾಗಿರುತ್ತೆ. ಎಷ್ಟೊಂದು ಪ್ರಮಾಣದ ಹುತ್ತದ ಮಣ್ಣು ಎಲ್ಲಿ ತರ್ತೀರಿ? ಅಯ್ಯೋ, ಹಳ್ಳಿ ಕಡೆಯ ತುಂಬಾ ಹುತ್ತಗಳು ಸಿಗುತ್ತೆ. ಅದರಲ್ಲೂ ಹುತ್ತ ಅಂದ್ರೆ ಜನಗಳಿಗೆ ಗೊತ್ತಿದೆಯೋ ಇಲ್ವೋ, ಹೆಣ್ಣು ಹುತ್ತ, ಗಂಡು ಹುತ್ತ, ಕೋವೆ ಹುತ್ತ ಅಂತ 3 ಜಾತಿ ಹುತ್ತ ಇದೆ. ಅದರಲ್ಲಿ ನಮಗೆ ಹೆಣ್ಣು ಹುತ್ತದಿಂದ ಭಾರಿ ಬೆನಿಫಿಟ್ ಆಗುತ್ತೆ. ಹೆಣ್ಣು ಹುತ್ತ ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಗುಪ್ಪಾಗುತ್ತೆ, ಆ ಗುಪ್ಪುಗಳಲ್ಲಿ ಗೆದ್ಲುಳ ಹೇರಳವಾಗಿರುತ್ತೆ, ಅದ್ರ ಸಿಟ್ರಿಕಾಜಿಸ್ಟ್ ಅಂಶ ಇರುತ್ತೆ, ಅದು ಮೈನ ಚರ್ಮನ ಕಾಂತಿಯನ್ನು ಬರುತ್ತೆ. ಮಖದಲ್ಲಿ ಬಂಗಿದ್ರು ಕೂಡ 1-2 ತಿಂಗಳು ಅದನ್ನು ನಾಟಿ ಹಸುವಿನ ಹಾಲಲ್ಲಿ ತೇದ್ಬಿಟ್ಟು ಆ ಬಂಗಿಗೆ ಹಚ್ಚಿದ್ರೆ ಆ ಬಂಗು ಕಂಪ್ಲೀಟ್ ಮಾಯ ಆಗುತ್ತೆ, 100% ಮಾಯ ಆಗುತ್ತೆ, ಯಾವುದೇ ಹಾಸ್ಪಿಟಲ್ಗಳಲ್ಲಿ ಇಲ್ಲ ಅದು. ಆ ಬಂಗು ಕೂಡ ಹೊರಟೋಗುತ್ತೆ, ಮತ್ತೆ ಅದು ಹೋದ್ಮೇಲೆ ಮತ್ತೆ ಇವರು ಇಲ್ಲ ಸೋಪ್ಗಳನ್ನು ಹಚ್ಚಿದ್ರೆ ಮತ್ತೆ ಬಂಗ್ ಬರುತ್ತೆ, ಮಖನೂ ಅಷ್ಟು ಸುಂದರವಾಗಿ ಕಾಣುತ್ತೆ. ಗಂಡುತ್ತ ಹೆಂಗೆ ಗುರುತು ಮಾಡೋದು? ಗಂಡುತ್ತ ಅಂದ್ರೆ 8-10 ಎತ್ತರವ ಬೆಳೆಯುತ್ತೆ ಗಂಡುತ್ತ. ಹೆಣ್ಣುತ್ತ ಅಂದ್ರೆ ಅಲ್ಲೆಲ್ಲ ಗುಪ್ಪಾಗುತ್ತೆ, ಅದು 1 ಅಡಿ ಮೇಲೆ ಬೆಳೆಯಲ್ಲ. ಅದು ಗಂಡುತ್ತದಿಂದ ಏನೇನು ಅನುಕೂಲ ಆಗುತ್ತೆ? ಗಂಡುತ್ತದಲ್ಲಿ ಅಷ್ಟು ಗೆದ್ಲುಳ ಇರಲ್ಲ, ಗೆದ್ಲುಳ ಇಲ್ಲದೆ ಇರೋದ್ರಿಂದ ಸುಮ್ಕ ಅದು ದಪ್ಪ ದಪ್ಪ ಒಂಥರ ಇದು ಬರುತ್ತೆ, ಗೊದ್ದ ಅಂತ ಇರುತ್ತೆ, ಅವು ಇವು ಕಟ್ಟಿರುತ್ತೆ, ಅಷ್ಟೊಂದಿರಲ್ಲ. ಅದು ಅಪಾರ ದಿವಸ ಆಗೋದ್ರಿಂದ ಏನಾಗುತ್ತೆ, ಅದರಲ್ಲಿ ಸಿಟ್ರಿಕಾಸಿಡ್ ಅಂಶ ಕಮ್ಮಿ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಜೋಸ್ತಿ ನೀವು ಬೇಕು ಅಂದ್ರೆ ಬಗ ಅಲ್ಲಿ ನೋಡಿ, ಸಣ್ಣ ಹುತ್ತುಗಳಲ್ಲಿ ಹೆಣ್ಣುತ್ತದಲ್ಲಿ ಹೆಣ್ಣುತ್ತನ ಯಾಕೆ ಪೂಜೆ ಮಾಡ್ತಾರೆ ಅಂತ ಅಂದ್ರೆ, ನಮ್ಮ ಹಳೆ ಕಾಲದವರು ಈ ಪಂಚಮಿ ಬರುತ್ತೆ, ನಾಗರ ಪಂಚಮಿ ಅಂತ ಬರುತ್ತೆ, ಕಾರ್ತಿಕ ಕಳೆದ ಮೇಲೆ ಆ ನಾಗರ ಪಂಚಮಿಲಿ ಹೆಣ್ಣುತ್ತ ಪೂಜೆ ಮಾಡ್ತಾರೆ, ಹೊತ್ತ ಗಂಡುಚ್ಚ ಪೂಜೆ ಮಾಡಲ್ಲ. ಹಳ್ಳಿಗಳಲ್ಲಿ ನಾಗರ ಪಂಚಮಿ ಮಾಡ್ತಾರೆ, ಆ ಹೆಣ್ಣುತ್ತ ಹೆಣ್ಣುತ್ತನ ಯಾಕೆ ಪೂಜೆ ಮಾಡ್ತಾರೆ? ಹೇರಳವಾಗಿ ಹಾವು ಬಂದು ಸೇರೋದು ಆ ಹೆಣ್ಣುತ್ತಕ್ಕೇನೆ. ಯಾತಕ್ಕೆ ಸೇರ್ತವೆ ಅಂದ್ರೆ ಗೆದ್ದುಳ ತಿನ್ನಕ್ ಬಂದು ಸೇರ್ತವೆ. ಗೆದ್ದುಳ ತಿನ್ನಕ್ ಹಾವು ಕೂಡ ಅದನ್ನ ಅಲ್ಲಿ ಹರಿದಾಡಿರುತ್ತದು. ನಾಗರ ಹಾವಿನ ಅಂಶನೂ ಕೂಡ ಅದರಲ್ಲಿರುತ್ತೆ, ಮತ್ತೆ ಗೆದ್ದುಳ ಅಂಶನೂ ಕೂಡ ಇರುತ್ತೆ. ದೊಡ್ಡ ಹುತ್ತದಲ್ಲಿ ಹಾವು ಸೇರೋದು ಕಮ್ಮಿ, ನೂರಕ್ಕೆ ನೂರು ಕಮ್ಮಿ. ಸಣ್ಣ ಹುತ್ತುಗಳಿಗೆ ಹಾವು ಜಾಸ್ತಿ ಸೇರೋದು ಯಾಕೆ ಅಂದ್ರೆ ಗೆದ್ದುಳ ತಿನ್ನಕ್ಕೋಸ್ಕರ, ಅದಕ್ಕೆ ಆಹಾರಕ್ಕೋಸ್ಕರ ಸೇರುತ್ತೆ. ಇವೆಲ್ಲವೂ ಸೇರೋದ್ರಿಂದ ಮೈ ಮೇಲೆ ಉಪಯೋಗಿಸೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಕೋವೆ ಹುತ್ತ ಅಂದ್ರೇನು? ಕೋವೆ ಹುತ್ತ ಅಂದ್ರೆ ಪಟ್ರೆ ಹುತ್ತ ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಪಟ್ರೆ ಅಂದ್ರೆ ಭೂಮಿ ಒಳಗಡೆ ಪಟ್ರೆ ಕಟ್ಟುತ್ತೆ. ಪಟ್ರೆ ಆಗಿ ಅಲ್ಲಲ್ಲೇ ಹುತ್ತ, ಅಲ್ಲೂ ಗೆದ್ದುಳ ಜಾಸ್ತಿ ಇರುತ್ತೆ. ಅದು ಸೂರ್ಯನ ಕಿರಣವನ್ನ ನೋಡಲ್ಲ ಮತ್ತೆ ಗಾಳಿ ಬೆಳಕನ್ನ ನೋಡಲ್ಲ, ಒಳಗಡೆ ಭೂಮಿ ಒಳಗಡೆನೆ ಕಟ್ಟುತ್ತೆ. ಆ ಪಟ್ರೆಗೆ ಪಟ್ರೆ ಜೇನು ಅಂತ ಹೇಳ್ತಾರೆ. ಆ ಪಟ್ರೆಯಲ್ಲಿ ಜೇನು ಕಟ್ಟುತ್ತೆ ಅದಕ್ಕೆ, ಅದು ಪಟ್ರೆಜೇನು ಕಟ್ಟಕ್ಕೆ ಕೋವೆ ಹುತ್ತದಲ್ಲೇ ಪಟ್ರೆಜೇನು ಕಟ್ಟೋದು. ಮರಗಳಲ್ಲಿ ಕಟ್ಟೋದು ಹೆಜ್ಜೇನು, ಕೋಲ್ ಜೇನು ಮತ್ತೆ ಬೇರೆ ಬೇರೆ ಜೇನು ಮೇಲ್ ಕಟ್ತವೆ. ಈ ಕೋವೆ ಹುತ್ತಕ್ಕೆ ಕಟ್ಟೋದು ಪಟ್ರೆಜೇನು. ಆ ಪಟ್ರೆಜೇನು ಕಟ್ಟುತ್ತೆ, ಅದನ್ನು ಕಟ್ಟಿದ್ರು ಕೂಡ ಅದು ನಮ್ಗೆ ಅಷ್ಟೊಂದು ಉಪಯೋಗ ಕಾಣಲ್ಲ. ಯಾಕೆಂದ್ರೆ ಅದು ನಾವು ತಂದು ಉಪಯೋಗಿಸಿದೀವಿ, ಅದು ಬಿಸಿಲು ಗಾಳಿ ನೀರನ್ನ ತಗೊಳ್ಳಲ್ಲ. ಇದು ಬಿಸಿಲು ಗಾಳಿ ನೀರು ಗೆದ್ದುಳ ಹೇರಳವಾಗಿರುತ್ತೆ, ಆದ್ರಿಂದ ಇದು ತುಂಬಾ ಒಳ್ಳೇದು. ಒಟ್ಟಾರೆ ಹುತ್ತದ ಮಣ್ಣಿನಿಂದ ನೀವು ಸೋಪು ಮತ್ತೆ ಪೇಸ್ಟ್ ಎರಡನ್ನು ಕೂಡ ಮಾಡ್ಕೊಂಡು ಬಳಕೆಯನ್ನ ಮಾಡ್ತಿದ್ರಿ? ಹುತ್ತದ ಮಣ್ಣಲ್ಲಿ ಪೇಸ್ಟ್ ಮಾಡಲ್ಲ, ಸೋಪ್ ಅನ್ನು ಮಾಡ್ತೀವಿ. ಪೇಸ್ಟ್ ಮಾಡೋದನ್ನ ನಾವು ಬೆರಣಿ ಬೂದಿಯಿಂದ ಮಾಡ್ತೀವಿ. ಅದನ್ನ ಹೇಗೆ ಮಾಡುವಂಥದ್ದು? ಬೆರಣಿ ಬೂದಿಯಿಂದ ಹೇಗೆ ಮಾಡ್ತೀವಿ ಅಂದ್ರೆ ನಾಟಿ ಹಸು, ನಾಟಿ ಹಸುವೇ ಆಗ್ಬೇಕು. ಭುಜ ಇರಬೇಕು, ಕೊಂಬಿರಬೇಕು. ನಾಟಿ ಹಸುವಿನ ಸಗಣಿ ತಗೊಂಡು ನೀವು ಬೆರಣಿಯನ್ನ ತೊಟ್ಟಬೇಕಾದ್ರೆ ನಾವು ನೆಲಕ್ಕೆ ತೊಟ್ಟಬಾರ್ದು ಯಾವ ಕಾರಣಕ್ಕೂ. ನೆಲಕ್ಕೆ ತೊಟ್ಟಿದ್ರೆ ಹುಳ ಉತ್ಪತ್ತಿ ಆಗುತ್ತೆ, ಅದು ಅಷ್ಟೊಂದು ಹಲ್ಲುಜ್ಲಿಕ್ಕೆ ಒಳ್ಳೇದಲ್ಲ. ಅದನ್ನ ನಾವು ಬಾಳೆದೆಲ್ಲಾರು ತೊಟ್ಟಬಹುದು, ಇಲ್ಲ ಮುತುಗದೆಲೆ ತ್ಯಾಗದೆಲೆ ಮೇಲನ್ನ ಬೆರಣಿ ತೊಟ್ಟಬೇಕು. ಬೆರಣಿ ತೊಟ್ಟಿ ಒಣಗಿಸ್ಬೇಕು. ಒಣಗಿಸ್ಬೇಕಾದ್ರೆ ನಾವೇನ್ ಮಾಡಬೇಕು, ಬೆರಣಿ ತೊಟ್ಟೋದಕ್ಕಿಂತ ಮೊದಲು ನಾವೇನ್ ಮಾಡಬೇಕು, ಅದಕ್ಕೆ ಬೆರಣಿಗೆ ತುಂಬೆ ಸೊಪ್ಪನ್ನು ಹಾಕ್ಬೇಕು, ಹೊಂಗೆ ಸೊಪ್ಪನ್ನು ಹಾಕ್ಬೇಕು, ಬೇವಿನ ಸೊಪ್ಪನ್ನು ಹಾಕ್ಬೇಕು, ತುಳಸಿಯನ್ನ ಹಾಕ್ಬೇಕು. ಇವೆಲ್ಲವನ್ನೂ ಕಟ್ ಮಾಡಿ, ಚೆನ್ನಾಗಿ ಕಟ್ ಮಾಡಿ, ನಾವು ಹಿಂದೆ ಹಳ್ಳಿಲಿ ಗಟ್ಟದ ರೊಟ್ಟಿ ಅಂತ ಮಾಡೋರು, ಹಳಬರಿಗೆ ಗೊತ್ತದು. ಈಗೆಲ್ಲ ಗಟ್ಟದ ರೊಟ್ಟಿ ಬಿಟ್ಬಿಟ್ಟವ್ರೆ. ಗಟ್ಟದ ರೊಟ್ಟಿಗೆ ಎಲ್ಲ ಕಾಳು ಕಡ್ಡಿ ಹಾಕಿ ಗಟ್ಟದ ರೊಟ್ಟಿ ಮಾಡೋರು. ಹಂಗೆ ಇದು ಒಂಥರ ಗಟ್ಟದ ರೊಟ್ಟಿನೇ ಮಾಡ್ಬಿಟ್ಟು ನಾವು ಚೆನ್ನಾಗಿ ಒಣಗಿಸಿ ಆದ್ಮೇಲೆ ನಾವೇನ್ ಮಾಡ್ಬೇಕು, ನೀರಲ್ಲಿ ಅದನ್ನ ಒಲ್ಲಲಿದ್ದಂತ ಹಳೆ ಬೂದಿಯನ್ನೆಲ್ಲ ತೆಗಿಬೇಕು. ಆ ಬೂದಿಯೆಲ್ಲನೂ ತೆಗೆದು ಹಾಕಿದ ಮೇಲೆ ಏನ್ ಮಾಡ್ಬೇಕು, ನಾವು ನೀರೊಳಗೆ ಹಾಕಬೇಕು. ನೀರೊಳಗೆ ಹಾಕಿದ್ರೆ ಆ ನೀರ್ ಕಾಯ್ಸುವಿಕೆ ಅಂದ್ರೆ ಮೈನ ಚರ್ಮ ರೋಗ ಆಗ್ಲಿ ಮತ್ತೊಂದಾಗ್ಲಿ ತಲೆಯಲ್ಲಿ ಹೊಟ್ಟಾಗ್ಲಿ ಇರಲ್ಲ, ಅಟ್ಲ ನೀರು ಕಾಯುತ್ತೆ. ಆ ಬೂದಿ ತಂದು ನಾವು ಕೊನೆಗೆ ಜಾಲರಿ ಆಡ್ಬೇಕು. ಜಾಲರಿ ಅಂದ್ರೆ ಹಸಿಟ್ಟು ಅದ್ರಲ್ಲಿ ಜಾಲರಿ ಆಡಿ ಸಣ್ಣಾಗಿ ಜಾಲರಿ ಆಡಿ ಇಟ್ಕೋಬೇಕು. ಆ ಜಾಲರಿ ಆಡಿ ಇಟ್ಟದಕ್ಕೆ ನಾವು 1 ಕೆಜಿ ಬೂದಿಗೆ 10 ಗ್ರಾಂ ಮೆಣಸು, 10 ಗ್ರಾಂ ಲವಂಗ, 10 ಗ್ರಾಮು ಒಂದು ಏಲಕ್ಕಿನೂ ಹಾಕ್ಬೋದು. ಆಮೇಲೆ 50 ಗ್ರಾಮು ಅಡಿಕೆ ಪುಡಿನೂ ಹಾಕ್ಬೋದು ಸಣ್ಣಕ್ಕೆ. ಆಮೇಲೆ ಸೋಡಾ ಪುಡಿ 25 ಗ್ರಾಮ್ ಹಾಕಬೇಕು. ಅಜ್ವಾನ ಹಾಕಬೇಕು. ಆಮೇಲೆ ಸೋಂಪ ಕಾಳು ಹಾಕ್ಬೋದು. ಆಮೇಲೆ ಸೈಂದ್ರ ಲವಣ ಹಾಕಬೇಕು. ಈ ತಿನ್ನ ಉಪ್ಪು ಹಾಕ್ಬೇಡಿ, ಸೈಂದ್ರ ಲವಣ ಹಾಕಿ ಇವೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿ ನೀವು ಇಟ್ಕೊಂಡು ಹಲ್ಪುಡಿನ ಉಪಯೋಗಿಸಿದ್ರೆ 1 ಕೆಜಿದ 3 ವರ್ಷ ಬರುತ್ತೆ, 4 ಕ್ಷಣಕ್ಕೆ ಆರಾಮಾಗುತ್ತೆ, ಹಲ್ಲು ಗಟ್ಟಿ ಬರುತ್ತೆ, ಗಂಟಲು ನೋವು ಮತ್ತೊಂದು ಮುಗ್ದೊಂದು ಇರಲ್ಲ. ಎಷ್ಟು ವರ್ಷದಿಂದ ಇದ್ರ ಬಳಕೆ ಮಾಡ್ತಿದ್ರಿ? ಇದನ್ನ ಸುಮಾರು ನಾವು 20 ವರ್ಷದಿಂದ ಬಳಕೆ ಮಾಡ್ತಾ ಇದ್ವಿ. ಏನು ತೊಂದರೆಗಳು ಕಂಡಿಲ್ಲ? ಯಾವುದೇ ಹಲ್ಲಿನ ಸಮಸ್ಯೆ, ಅಕಸ್ಮಾತ್ ಅತಿ ನೋವಾಗಿ ಏನಾರು ಹಲ್ಲು ಬಿದ್ದೋಗೋ ಸಂದರ್ಭದಲ್ಲಿ ನೋವು ತಡಿನಾದ ಕಿಡಿಸಾಕ್ಬೇಕು, ಹೊರತಾಗಿ ಹಲ್ಲು ಬೀಳೋದು ಭಾರಿ ರೇರು. ಹಲ್ಲು ಅಷ್ಟು ಸುಲಭ ಬೀಳಲ್ಲ, ಗಟ್ಟಿ ಇರುತ್ತೆ. ಈಗಲೂ ನಾವು 61-62 ಬಿದ್ರು ಕೂಡ ನಾವು ಎಂತ ಈಗಲೂ ಎಂತ ಕಬ್ಬನ್ನು ಸಿಗಿತೀವಿ, ಎಂತ ರೊಟ್ಟಿನೂ ತಿಂತೀವಿ, ಎಂತ ಕಾಳನ್ನು ತಿಂತೀವಿ. ನಾವು ಪ್ರಾಬ್ಲಮ್ ಇಲ್ಲ, ಗಂಟ್ಲು ನೋವು ಇರಲ್ಲ, ಗಂಟ್ಲು ಬಾಧೆ ಸಮಸ್ಯೆ ಇರಲ್ಲ, ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲವೂ ಹುಷಾರಾಗುತ್ತೆ. ಥೈರಾಯ್ಡ್ ಅಂತೂ ಕಂಟ್ರೋಲ್ 100% ಕಮ್ಮಿ ಆಗುತ್ತೆ, ಅದರ ಅಂಶ ಒಳಗಡೆ ಸೇರೋದ್ರಿಂದ ಥೈರಾಯ್ಡ್ ಕಾಯಿಲೆಗಳೇ ಬರಲ್ಲ. ಇದುವರೆಗೆ ಸುಸ್ಥಿರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕ ರವಿಶಂಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದರೆ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ.